ಸೊ ಆ ನಂತರದಲ್ಲಿ ನಿವೃತ್ತಿಯ ನಂತರ ಏನ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಿದಾಗ ಬಂದಂತಹ ಒಂದು ಆಸೆನಾ ಅಥವಾ ಒಂದು ಬಯಕೆನಾ ಹೇಗೆ? ಹಾಗೇನಿಲ್ಲ ಸರ್, ನಾನು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಸಾಯಿಲ್ ಟು ಸಿಲ್ಕ್ ವರ್ಗೂ ನಾಲೆಡ್ಜ್ ಇತ್ತು. ಆ ನಾಲೆಡ್ಜ್ನ ಉಪಯೋಗಿಸ್ಕೋಬಹುದಾ ಅನ್ನೋದು ನನ್ನೊಂದು ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ನಾನು ನೋಡುವ ಸಿರಿಕಲ್ಚರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನೇ ಸ್ವತಃ ಜಮೀನ್ ತಗೊಂಡು 2003 ಜಮೀನ್ ತಗೊಂಡೆ. 2014 ಪ್ಲಾಂಟೇಶನ್ ಮಾಡಿಸ್ದೆ, ಯಾಕೆಂದ್ರೆ ಅವಾಗ ನನಗೆ ರಿಟೈರ್ಡ್ ಆಗ್ತಿತ್ತು. ನಾನು ಫುಲ್ ಇಲ್ಲಿ ಇನ್ವಾಲ್ವ್ ಆಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ತಗೊಂಡಿದ್ರಿ? ಹಾ ಸರ್, 2003 ತಗೊಂಡಿದ್ದೆ. ನಾನು ಪ್ಲಾಂಟೇಶನ್ ಮಾಡಿಸಿದ್ದು 2013 ಪ್ಲಾಂಟೇಶನ್ ಮಾಡಿಸ್ದೆ. ಅವಾಗ ಇಲ್ಲಿ ಏನ್ ಬೆಳೆ ಇತ್ತು ನೀವು ತಗೊಂಡಂತ? ಏನು ಇರ್ಲಿಲ್ಲ ಸರ್, ಏನು ಬೆಳೆ ಏನು ಇರ್ಲಿಲ್ಲ ಸರ್. ನೀರಿನ ವ್ಯವಸ್ಥೆ ಇರ್ಲಿಲ್ಲ ಸರ್. ಕಾಲುವೆ ನೀರೇನ್ ಬರ್ತಿರ್ಲಿಲ್ಲ? ಆಗ ಬರ್ತಿತ್ತು ಸರ್, ಕಾಲುವೆದು 6 ಮಾತ್ರ ನೀರ್ ಬರುತ್ತೆ ಸರ್. 6 ಭತ್ತ ಹಾಕ್ತಾ ಇರ್ತಾರೆ ಇಲ್ಲಿ. ಆಮೇಲೆ ನಾನು ಬೋರ್ ಹಾಕ್ಸಿ ಸಿರಿಕಲ್ಚರ್ ಡೆವಲಪ್ ಮಾಡ್ಕೊಂಡೆ. ಅಂದ್ರೆ ಆ ಒಂದು ಆಸೆ ಇತ್ತು, ನಿವೃತ್ತಿಯ ದಿನಕ್ಕೋಸ್ಕರ ನೀವು ಕಾಯ್ತಾ ಇದ್ರಿ ಅನ್ಸುತ್ತೆ. ಹೌದು ಸರ್. ಆಮೇಲೆ ಬಹಳ ಮುಕ್ತವಾಗಿ ಇದನ್ನ ಮಾಡ್ಬೇಕು ಅಂತ ಶುರು ಮಾಡಿದ್ರಿ? ಹೌದು ಸರ್. ಹೇಳಿ, ಪ್ರಾರಂಭದಲ್ಲಿ ಏನ್ ಮಾಡಿದ್ರಿ, ಇವತ್ತಿನ ದಿನದಲ್ಲಿ ನಾವು ಏನೆಲ್ಲ ಈ ಒಂದು 1.5 ಪ್ರದೇಶದಲ್ಲಿ ನೋಡಬಹುದು, ಯಾವ ರೀತಿ ಬೆಳವಣಿಗೆ ಆಯ್ತು, ಇವತ್ತಿನ ದಿನದಲ್ಲಿ ಹೇಗೆ ರೇಷ್ಮೆ ಕೃಷಿ ನಿಮ್ಗೆ ಲಾಭದಾಯಕ ಅನಿಸ್ತಾ ಇದೆ, ನಿರಂತರವಾಗಿ ಯಾವ ರೀತಿಯ ಒಂದು ತೊಡಗಿಸಿಕೊಳ್ಳೋದಕ್ಕೆ ನಿಮ್ಮದಾಗ್ತಾ ಇದೆ, ಅದೆಲ್ಲ ಹೇಳ್ತಾ ಹೋಗಿ. ಈಗ ಏನಾದ್ರೂ ಒಂದು ತರಕಾರಿ ಬೆಳೆದ್ರೆ ಸರ್, ಮಾರ್ಕೆಟಿಂಗ್ ಸರಿಯಾಗಿ ಸಿಗಲ್ಲ ನಮ್ಗೆ. ಆದ್ರೆ ರೇಷ್ಮೆನಲ್ಲ ಅದಾಗಲ್ಲ ಸರ್, ಒಂದೇ ಸರಿ ಮಾರ್ತೀವಿ, ಒಂದೇ ಸರಿ ದುಡ್ಡು ಬರುತ್ತೆ. ಅವಾಗ ಮಾರ್ಕೆಟ್ ಮಾಡೋಕ್ಕೂ ನಮಗೂ ಈಸಿ ಆಗುತ್ತೆ. ಅದ್ರಿಂದ ಒಟ್ಟಿಗೆ ನಮ್ಗೆ ಅಮೌಂಟ್ ಸಿಗೋದ್ರಿಂದ ಬೇರೆದ್ ಯಾವ್ದಕ್ಕಾದ್ರೂ ಉಪಯೋಗಿಸಬಹುದು. ಅಂದ್ರೆ ಒಂದ್ಸರಿ ನೋಡ್ತೀವಲ್ಲ ಸರ್ ದುಡ್ಡನ್ನ, 1 ನಾವು ದುಡ್ಡು ನೋಡ್ತೀವಿ. ಆದ್ರೆ ನೀವು ತರಕಾರಿ ಆಗಿರ್ಬಹುದು, ಬಾಳೆ ಆಗಿರ್ಬಹುದು, ಅದೆಲ್ಲ ಅಟ್ ಎ ಟೈಮ್ ನಮಗೆ ಸಿಗಲ್ಲ ಸರ್. ಮತ್ತೆ ಸಾಲದಕ್ಕೆ ಇದು ತುಂಬಾ ಶಾರ್ಟ್ ಟರ್ಮ್ ಡ್ಯೂರೇಷನ್, 28 ನೀವು ದುಡ್ಡು ನೋಡ್ತೀರಿ ಸಂಬಳ ಬಂದ ಹಾಗೇನೆ. ಹಾಗಾಗಿ ಸಿರಿಕಲ್ಚರ್ ರೈತನ ಕೈ ಹಿಡಿಯುತ್ತೆ ಬೇರೆ ತರಕಾರಿ ಇದಕ್ಕಿಂತ. ಏನೆಲ್ಲ ವ್ಯವಸ್ಥೆಯನ್ನ ಇಲ್ಲಿ ಮಾಡ್ಕೊಂಡಿದ್ದೀರಿ? ನಾನು ಇಲ್ಲಿ ಬಂದ್ಮೇಲೆ ಒಂದು ರೇರಿಂಗ್ ಹೌಸ್ ಮಾಡಿಸ್ದೆ, ಇರ್ಲಿಕ್ಕೆ ಒಂದು ಸಣ್ಣದೊಂದು ಮನೆ ಮಾಡಿಕೊಂಡೆ ಸರ್. ಹಾಗಾಗಿ ಒಂದು ಫ್ಯಾಮಿಲಿ ಇಲ್ಲಿ ಇರ್ತಾರೆ. ಹೆಚ್ಚಿನ ಜನ ನನ್ನಲ್ಲಿ ಕೆಲಸ ಮಾಡೋರೆಲ್ಲ ಮಹಿಳೆಯರೇನೆ. ಎಷ್ಟು ಜನ ಮಾಡ್ತಾ ಇದ್ದಾರೆ? 4 ಮಾಡ್ತಾರೆ. ಈಗ ನಿಮ್ಮ ಮನೆ ಇರೋದು ಮೈಸೂರು ನಗರದಲ್ಲಿ? ಹೌದು ಸರ್. ಅಲ್ಲಿಂದ ನೀವು ಬರ್ತೀರಿ? ಹೌದು ಸರ್. ಹೇಳಿ, ಯಾವ ರೀತಿ ವ್ಯವಸ್ಥೆ ಇದೆ? ಯಾಕಂದ್ರೆ ನಾನೇನೋ ಕಣ್ಣಾರೆ ನೋಡ್ತಾ ಇದ್ದೀನಿ, ನಮ್ಮ ಆಕಾಶವಾಣಿಯ ಕೇಳುವುದರನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಏನೆಲ್ಲ ನೀವು ಮಾಡಿಸಿದೀರಿ ಹೇಳಿ. ಇಲ್ಲಿ ಒಂದು 60x24 ಒಂದು ರೇರಿಂಗ್ ಹೌಸ್ ಮಾಡಿಸಿದೀನಿ. ಹುಳು ಸಾಕಾಣಿಕೆ ಮನೆಯಲ್ಲಿ 47 ಒಂದು ಒಳಗಡೆ ಸ್ಟ್ಯಾಂಡ್ ಅನ್ನ 47 ಮಾಡಿದೀನಿ. ಒಂದು ಸಾರಿಗೆ 200-250 ಸ್ವಲ್ಪ ಕಷ್ಟ ಆಗುತ್ತೆ, 200 ಕಂಫರ್ಟಬಲ್ ಆಗಿ ರೇರ್ ಮಾಡಬಹುದು. ಹಾಗಾಗಿ ಅಟ್ ಎ ಟೈಮ್ ನಾನು 200 DFLS ಯಾವಾಗ್ಲೂ ರೇರ್ ಮಾಡೋದು ಒಂದು. ಎರಡನೇದು ನಾನೇ ಚಾಕಿ ಮಾಡ್ಕೊಳ್ತೀನಿ, ಯಾಕೆಂದ್ರೆ ಅದನ್ನ ನನಗೆ ಗೊತ್ತಿರೋ ವಿದ್ಯೆ ಅದನ್ನ ಉಪಯೋಗಿಸ್ಕೊಳ್ಳೋಣ ಅನ್ನೋದು ಒಂದು ಇಂಟೆನ್ಷನ್. ಕೆಲವು ಸಾರಿ ತಗೊಳ್ತೀನಿ, ಹುಳನು ತಗೊಳ್ತೀನಿ ಇಲ್ಲ ಅಂತ ಇಲ್ಲ, ಆದ್ರೆ ಹೆಚ್ಚಿಂದ ನಾನೇನೆ ಚಾಕಿ ಮಾಡ್ಕೊಳ್ತೀನಿ. ಒಂದೇನು ಅಂದ್ರೆ ಚಾಕಿ ಮಾಡ್ಕೊಳ್ಳೋದ್ರಿಂದ ನನಗೆ ಈಲ್ಡ್ ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಸಿಗುತ್ತೆ, ಮತ್ತೆ ಗ್ಯಾರಂಟಿ ಕ್ರಾಪ್, ಯಾವುದೇ ರೀತಿಯಾದ ಡಿಸೀಸು ನಾನು ಫೇಸ್ ಮಾಡಿಲ್ಲ ಅದರಲ್ಲಿ. ಹಾಗಾಗಿ ನಾನೇ ಚಾಕಿ ಮಾಡ್ಕೊಳ್ಳೋದು ಅಭ್ಯಾಸ ಇಟ್ಕೊಂಡಿದ್ದೀನಿ. ಈ ಹಿಪ್ಪಿನೆರಳೆ ಕಡ್ಡಿಗಳು ಇದು ಯಾವ ವೆರೈಟಿ, ಎಷ್ಟು ವರ್ಷ ಆಯ್ತು? ಹಾ ಸರ್, ಇದು ವಿವೆನ್ ವೆರೈಟಿ ಅಂತ, 3 V1 ವೆರೈಟಿ ಹಾಕಿದ್ದೀನಿ. ಮೊದಲಿಗೆ ನಾನು ನಮ್ಮಲ್ಲಿದ್ದಂತ ಜಪಾನೀಸ್ ಸಿಸ್ಟಮ್, ಪೇರ್ಡ್ ರೋ ಸಿಸ್ಟಮ್ ಮಾಡ್ಕೊಂಡಿದ್ದೆ ಸರ್. ಅದು ಈಗ ಸ್ವಲ್ಪ ಕಲ್ಚರಲ್ ಆಪರೇಷನ್ ಸ್ವಲ್ಪ ಕಷ್ಟ ಆಗತ್ತೆ. ಇವಾಗ ಎತ್ತುಗಳಿಂದ ಉಳೋದು ತುಂಬಾ ಕಷ್ಟದ ಕೆಲಸ ಸರ್. ಅದಕ್ಕೆ ಮಧ್ಯದಲ್ಲಿ ಒಂದೊಂದು ರೋ ತೆಗೆದ್ಬಿಟ್ಟು ಟಿಲ್ಲರ್ ಅಲ್ಲಿ ಉಳೋ ತರ ಮಾಡ್ಕೊಂಡಿದ್ದೀನಿ ಸರ್. ಎಷ್ಟು ಇಳುವರಿ ಬರುತ್ತೆ ಸಾಮಾನ್ಯ ಈ 3 ಪ್ರದೇಶದಲ್ಲಿ? ನಾನು 75-99 ವರೆಗೂ ತೆಗ್ದಿದ್ದೀನಿ ಸರ್, 99 kg. ನಿಮ್ಮ ಅಗತ್ಯಕ್ಕೆ ಬೇಕಾದಷ್ಟು ಸಿಕ್ಕಿ ಇನ್ನು ಬೇರೆಯವರು ಕೊಡೋಷ್ಟು ಬರುತ್ತಾ? ಅಗತ್ಯಕ್ಕಾಗಿ ಸಿಕ್ಕಿ ಅಂತ ಹೇಳಕ್ ಸಾಧ್ಯ ಇಲ್ಲ ಸರ್. ಇಲ್ಲಿ ಇದು ಮೇಂಟೈನ್ ಆಗುತ್ತೆ, ನನಗೆ ಸ್ವಲ್ಪ ಬರುತ್ತೆ ಸರ್. ಯಾಕೆಂದ್ರೆ ಎಲ್ಲ ನಾನು ಪೂರ್ತಿ ಆಳುಗಳ ಮೇಲೇನೆ ಅವಲಂಬಿಸಿರೋದ್ರಿಂದ ತುಂಬಾ ಪ್ರಾಫಿಟ್ ಏನ್ ನನಗೆ ಸಿಕ್ಕಿಲ್ಲ. ಈಗ ರೇಟ್ ಚೆನ್ನಾಗಿರೋದ್ರಿಂದ ಈಗ ಚೆನ್ನಾಗಿದೆ ಸರ್. ಮೊದ್ಲಿಗೆಲ್ಲ ರೇಟ್ ತುಂಬಾ ಕಮ್ಮಿ ಇತ್ತು, ಈಗಿನ ರೇಟ್ ಅಲ್ಲಿ ಲಾಭ ಸಿಗುತ್ತೆ ಸರ್. ಯಾಕಂದ್ರೆ ಬೇರೆ ಒಬ್ಬ ವ್ಯಕ್ತಿ ಅಥವಾ ಮಹಿಳೆನೆ ರೇಷ್ಮೆ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೂ ನೀವು ಒಬ್ಬ ತಾಂತ್ರಿಕತೆಯನ್ನೆಲ್ಲ ಬಲ್ಲಂತಹ, ಜೊತೆಗೆ ಆ ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದಂತಹ ಸೇವಾವಧಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಅರಿಯುವಂತಹ ಒಂದು ಅವಕಾಶ ಇದ್ದಂತಹ ಕಡೆ ನೀವಿದ್ರಿ, ದೀರ್ಘಕಾಲಿಕ ಸೇವೆಯನ್ನು ಅಲ್ಲಿ ಮಾಡಿದ್ದೀರಿ. ಹಾಗಾಗಿ ಎಲ್ಲ ಗೊತ್ತಿರೋರು ಶುರು ಮಾಡೋದಕ್ಕೂ ಇತರವ್ರಿಗೂ ಬೇರೆ ಒಂದು ವ್ಯತ್ಯಾಸ ಇರುತ್ತೆ. ನಿಮಗಿದ್ದಂತ ಪ್ಲಸ್ ಪಾಯಿಂಟ್ಸ್ ಅಥವಾ ಸಕಾರಾತ್ಮಕ ಅಂಶಗಳು ಏನಿತ್ತು? ಸಾಮಾನ್ಯವಾಗಿ ರೈತರು ತಪ್ಪು ಮಾಡೋದು ಡಿಸ್ಇನ್ಫೆಕ್ಷನ್ ಮಾಡೋ ಟೈಮ್ ತಪ್ಪು ಮಾಡ್ತಾರೆ ಸರ್. ಇದರಲ್ಲಿ ಒಂದು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇದು ಬೇಡ ಅಥವಾ ಇದು ಮುಂದೂಡಬಹುದು ಅವತ್ತೊಂದು ಅವತ್ತೇ ಹಾಕ್ಬೇಕಿಲ್ಲಿ ಯಾವ್ದನ್ನು ಮುಂದೂಡಕ್ಕಾಗಲ್ಲ ಅಥವಾ ಪ್ರೀಪೋನ್ ಪೋಸ್ಟ್ ಪೋನ್ ಈ ತರದ ಯಾವ ಸಿಸ್ಟಮು ಇಲ್ಲ ಸರ್. ಆದ ತಕ್ಷಣ ಕಸ ತೆಗಿಬೇಕು, ಡಿಸ್ಇನ್ಫೆಕ್ಷನ್ ಎಲ್ಲಾ ಸಾಮಗ್ರಿ ಇಟ್ಟು ಡಿಸ್ಇನ್ಫೆಕ್ಷನ್ ಮಾಡಬೇಕು, ಆಮೇಲೆ ಸಾಮಗ್ರಿ ತೆಗೆದು ಒಂದ್ಸಾರಿ ಡಿಸ್ಇನ್ಫೆಕ್ಷನ್ ಮಾಡಿ ಮನೆ ತೊಳಿಬೇಕು. ಸಾಮಾನ್ಯವಾಗಿ ರೈತರು ಕೆಲವು ರೈತರೆಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಎಲ್ಲಿ ನಾವು ಡಿಸ್ಇನ್ಫೆಕ್ಷನ್ ಕರೆಕ್ಟ್ ಆಗುತ್ತೋ ಅಲ್ಲಿ ಕ್ರಾಪ್ ಫೇಲ್ಯೂರ್ ತುಂಬಾ ಕಮ್ಮಿ ಸರ್. ಒಂದು ಕ್ಲೈಮೆಟಿಕ್ ಕಂಡೀಷನ್ ಇಂದ ಆಗಬಹುದು, ಇಲ್ಲ ಅಂತ ನಾ ಹೇಳಲ್ಲ, ಆದ್ರೆ ಹೆಚ್ಚಂದು ಇಲ್ಲಿ ಡಿಸ್ಇನ್ಫೆಕ್ಷನ್ದೇನೆ ನಮ್ಗೆ ಕ್ರಾಪ್ ಹೋಗ್ಲಿಕ್ಕೆ ಕಾರಣ ಆಗಿರುತ್ತೆ ಸರ್. ಹಾಗಾಗಿ ಡಿಸ್ಇನ್ಫೆಕ್ಷನ್ ಥರೋ ಮಾಡಿದ್ದ ರೈತರ ಹತ್ರ ಯಾರ ಹತ್ರನೂ ಕ್ರಾಪ್ ಹೋಗಲ್ಲ, ಮತ್ತೆ ಒಳ್ಳೆ ಈಲ್ಡ್ ಕೂಡ ಸಿಗುತ್ತೆ ಅವ್ರಿಗೆ. ನಾನು ಇಲ್ಲಿ ಬಂದಾಗ ಫಸ್ಟ್ ನಾನು ಕಾನ್ಸಂಟ್ರೇಟ್ ಮಾಡಿದ್ದೆ ಡಿಸ್ಇನ್ಫೆಕ್ಷನ್ ಮೇಲೆ, ಹಾಗಾಗಿ ನನ್ಗೆ ಒಳ್ಳೆ ಕ್ರಾಪೇ ಬರ್ತಾ ಇದೆ ಸರ್, ಏನ್ ತೊಂದರೆ ಇಲ್ಲ. ಅಂದ್ರೆ ನಾವು ಈ ಸ್ಯಾನಿಟೈಸೇಷನ್ ಅಥವಾ ಡಿಸ್ಇನ್ಫೆಕ್ಷನ್ ಅಂತ ನೀವೇನ್ ಹೇಳ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ. ಹೌದು ಸರ್, ಹೌದು ಸರ್. ರೇಷ್ಮೆನಲ್ಲಿ ಮಾತ್ರ ಅದು ತುಂಬಾ ಇಂಪಾರ್ಟೆಂಟ್. ಕ್ರಿಮಿ ನಾಶನ ಕ್ರಮಗಳು ಏನಿದೆ ಅದೆಲ್ಲ ಹೌದು. ಅದನ್ನ ಯಾವ್ದನ್ನು ಬಿಡು, ಈ ಸರಿ ಬೇಡ, ಕಳಸರಿ ಮಾಡಿದೀವಿ, ಈ ಕಾನ್ಸೆಪ್ಟ್ ಇಲ್ಲ ಸರ್. ಒಂದು ದಿನಾನೂ ಅದನ್ನ ಮುಂದೂಡುವಂತ ಇಲ್ಲ ಸರ್, ಇಲ್ಲ ಸರ್. ಹೇಳಿ, ಒಂದು ಲಾಭದಾಯಕವಾಗಿ ರೇಷ್ಮೆ ಕೃಷಿ ಮಾಡಬೇಕಾದ್ರೆ ನಿಮ್ಮ ಒಂದು ಇಲಾಖೆಯ ಅನುಭವ ಜೊತೆಗೆ ವೈಯಕ್ತಿಕ ಅನುಭವ ಯಾವ ಎಲ್ಲ ಅಂಶಗಳನ್ನ ಅದು ಒಳಗೊಂಡಿರುತ್ತೆ? ಒಂದು ಅದರ ಆಹಾರ ಅಂದ್ರೆ ಹಿಪ್ಪನೇರಳೆ ಸೊಪ್ಪು ಆರೋಗ್ಯವಾಗಿರ್ಬೇಕು, ಫಸ್ಟ್ ಪಾಯಿಂಟ್ ಸರ್. ಹಿಪ್ಪನೇರಳೆ ಸೊಪ್ಪು ಆರೋಗ್ಯವಾಗಿದ್ದಾಗ ನಮ್ಗೆ ಒಳ್ಳೆ ಗೂಡು ಬರುತ್ತೆ, ತೂಕದ ಗೂಡು ಸಿಗುತ್ತೆ ನಮ್ಗೆ, ಫಸ್ಟ್ ಪಾಯಿಂಟ್. ಎರಡನೇದು, ಹುಳ ನಾವು ಸಾಕ್ಬೇಕಾದ್ರೆ ಡಿಸ್ಇನ್ಫೆಕ್ಷನ್ ಅದು ಕೂಡ ಇಂಪಾರ್ಟೆಂಟ್. ಯಾಕೆಂದ್ರೆ ಆಹಾರ ಒಂದೇ ಇಟ್ಕೊಂಡು ನಾವು ಅಲ್ಲಿ ಒಳಗಡೆ ಸ್ಯಾನಿಟೈಸ್ ಎಲ್ಲ ಮಾಡದೆ ಹೋದ್ರೆ ಏನ್ ನಮ್ಗೆ ಉಪಯೋಗ ಆಗಲ್ಲ. ಫಸ್ಟ್ ಡಿಸ್ಇನ್ಫೆಕ್ಷನ್ ಆಗ್ಬೇಕು, ಪ್ರತಿಯೊಂದನು ಅದು ಏನ್ ನಾವು ಉಪಯೋಗಿಸಿರ್ತೀವಿ ಅದೆಲ್ಲ ಕರೆಕ್ಟ್ ಆಗಿ ಡಿಸ್ಇನ್ಫೆಕ್ಷನ್ ಆಗ್ಬೇಕು. ಆಮೇಲೆ ಕೆಲವು ಸಾರಿ ಫ್ಯುಮಿಗೇಷನ್ ಮಾಡ್ತಾ ಇದ್ವಿ ಮೊದ್ಲು, ಈಗ ಅದು ಮಾಡೋದು ಕಷ್ಟ ಆಗಿದೆ. ಹಾಗಾಗಿ ಯಾರು ಫ್ಯುಮಿಗೇಷನ್ ಯಾರು ಮಾಡ್ತಾ ಇಲ್ಲ ಸರ್. ಡಿಸ್ಇನ್ಫೆಕ್ಷನ್ ಎಲ್ಲರೂ ಮಾಡ್ತಿದ್ದಾರೆ, ಕೆಲವರೆಲ್ಲ ಒಂದೊಂದ್ ಕಡೆ ಮಾಡಲ್ಲ. ಇನ್ನು ಹಿಪ್ಪನೇರಳೆಗಳಲ್ಲೂ ಸಾಕಷ್ಟು ತಳಿಗಳನ್ನ ನಮ್ಮ ಸಂಸ್ಥೆನೆ ಅಭಿವೃದ್ಧಿಪಡಿಸಿದೆ. ಹೌದು ಸರ್. ಈಗ ನೀವ್ ಇಟ್ಕೊಂಡಿರೋದು V1. ಹಾ ಸರ್. ಈ ನಂತರದಲ್ಲೂ ಬೇರೆ ತಳಿಗಳು ಬಂದಿವೆ ಅಲ್ವಾ? ಹೌದು ಸರ್, ವಿಶಾಲ್ ಬಂದಿದೆ. ಆದ್ರೆ ವಿಶಾಲ್ ಚಾಕಿ ರೇರಿಂಗ್ಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸರ್. ಓಲ್ಡ್ ಏಜ್ ವರ್ಮ್ಸ್ಗೆ ಅದಷ್ಟು ಇದಾಗಿಲ್ಲ ಸರ್, ನಂಗೆ V1 ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತು. ವಿಶಾಲ್ ಅಷ್ಟು ಇಷ್ಟ ಆಗ್ಲಿಲ್ಲ ಸರ್. ಇಲ್ಲಿ ಒಬ್ಬ ರೈತರ ಹತ್ರ ಇದೆ, ನೋಡಿದೀನಿ, ಆದ್ರೆ ವಿಶಾಲ್ ಬಗ್ಗೆ ನಂಗೆ ಅಷ್ಟು ಒಳ್ಳೆ ಸಿಕ್ಲಿಲ್ಲ ಸರ್. ಇನ್ನು ಹಿಪ್ಪನೇರಳೆ ತೋಟದ ವಾರ್ಷಿಕ ನಿರ್ವಹಣಾ ಕ್ರಮಗಳು, ಇದಕ್ಕೆ ಕೊಡುವಂತಹ ಗೊಬ್ಬರ, ನೀರಿನ ಒಂದು ವ್ಯವಸ್ಥೆ, ಪೌಷ್ಟಿಕಾಂಶಗಳ ನಿರ್ವಹಣೆ ಹೇಗಾಗುತ್ತೆ? ಹಾ ಸರ್. ಇದು ಗುಣಮಟ್ಟವನ್ನ ಕಾಯ್ದಿಟ್ಕೊಳ್ಳೋದಕ್ಕೆ ಏನು ನೀವು ವಾರ್ಷಿಕವಾಗಿ ಕ್ರಮಗಳನ್ನ ಕೈಗೊಳ್ತೀವಿ? ಅದು ಫಸ್ಟ್ ಪಾಯಿಂಟ್ ಫಾರ್ಮೇಡ್ ಮೆನ್ಯೂರ್ ಸರ್. ಸಗಣಿ ಗೊಬ್ಬರ ತುಂಬಾ ಇಂಪಾರ್ಟೆಂಟು. ಇದರಷ್ಟು ಎಲೆ ಇನ್ಯಾವ ಸಸ್ಯದಲ್ಲೂ ನೀವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಷ್ಟು ಎಲೆ ಬರುವಂತದಕ್ಕೆ ಅಷ್ಟೇ ಪೌಷ್ಟಿಕ ಆಹಾರ ಬೇಕಾಗತ್ತೆ. ಹಾಗಾಗಿ ನೀವು ಸಗಣಿ ಗೊಬ್ಬರದ ಜೊತೆಗೆ NPK ಕೊಡೋದು ಉತ್ತಮವಾಗಿರುತ್ತೆ ಸರ್. ಬರೀ NPK ಕೊಟ್ರೆ ತುಂಬಾ ಬೇಗ ಮಣ್ಣು ಹಾಳಾಗುತ್ತೆ. ಅದರದ್ದು ಒಂದು pH ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಅಂತ ಒಳ್ಳೆ ಈಲ್ಡ್ ಸಿಗಲ್ಲ ಸರ್. ಹಾಗಾಗಿ ಸಗಣಿ ಗೊಬ್ಬರ ವರ್ಷಕ್ಕೆ 2 ಸಾರಿ ಬೇಕೇ ಬೇಕು ಸರ್. 2 ಸಾರಿ ಸಗಣಿ ಗೊಬ್ಬರ ಕೊಟ್ಟೆ. ನಾನು ಒಂದು ಪ್ಲಾಟ್ಗೆ ಒಂದು ಟ್ರ್ಯಾಕ್ಟರ್ ಹಾಕ್ತೇನೆ ಸರ್. ಒಂದು ಪ್ಲಾಟ್ ಅಂದ್ರೆ ಸುಮಾರು 5 ಟ್ರ್ಯಾಕ್ಟರ್ ಹಾಕ್ತೇನೆ ಸರ್, 1 ಎಕರೆಗೆ 5-6 ಟ್ರ್ಯಾಕ್ಟರ್. ಹೌದು ಸರ್, ಒಂದೊಂದ್ ಸರಿ ನಾನು 15-20 ಟ್ರ್ಯಾಕ್ಟರ್ ಹಾಕ್ಲೇಬೇಕು. ಹೌದು, 2 ಸಾರಿ ಹಾಕ್ತೇನೆ. ಅದಾದ್ಮೇಲೆ ಈಗ ಮಲ್ಚಿಂಗ್ ಮಾಡ್ತೀನಿ ಸರ್. ನಾನು ಅಲ್ಲಿ ಬಂದದ್ದು ವೇಸ್ಟ್ ನ ಅಲ್ಲಿಗೆ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿಸ್ತೀನಿ, ಅದ್ರ ಮೇಲೆ ಸ್ವಲ್ಪ ಗೊಬ್ಬರ ಹಾಕಿ ಮಣ್ಣು ಮುಚ್ಚಿಸ್ತೀನಿ ಸರ್. ಅದು ಕೂಡ ಚೆನ್ನಾಗಿ ಒಳ್ಳೇದಾಗುತ್ತೆ, ಮತ್ತೆ ವೇಸ್ಟ್ ನಾವು ಹಾಳು ಮಾಡಲ್ಲ. ಹೆಚ್ಚಂದು 70% ಅದ್ರ ಸ್ಟೆಮ್ ಅಲ್ಲೇ ಇರುತ್ತೆ ಸರ್, ಹಾಗಾಗಿ ಅದು ಸಾಯಿಲ್ ಅಲ್ಲಿ ಬೆರ್ತಾಗ ತುಂಬಾ ಒಳ್ಳೆ ಈಲ್ಡ್ ಸಿಗುತ್ತೆ ನಮ್ಗೆ. ಎಷ್ಟು ವರ್ಷಗಳ ತನಕ ಈ ಗಿಡಗಳನ್ನ ಅಥವಾ ಈ ಕಡ್ಡಿಗಳನ್ನ ನೀವು ಇಟ್ಕೊಳ್ಬಹುದು? ನಾನು ಬೇಸಿಕ್ ಸೀಡ್ ಫಾರ್ಮ್ ನಾಗಮಂಗಲದಲ್ಲಿ ಇದ್ದಾಗ ನಮ್ದು ಅಲ್ಲಿದ್ದು 32 ವರ್ಷ ಹಳೆ ಪ್ಲಾಂಟೇಶನ್ ಸರ್. ನಾವು ಕರೆಕ್ಟ್ ಆಗಿ ಮಣ್ಣನ್ನ ನಿರ್ವಹಣೆ ಮಾಡಿದ್ರೆ ಇಟ್ಕೋಬಹುದು ಸರ್. ಈಗ ಇದೆಲ್ಲವೂ ಆಗ ನೆಟ್ಟಿದ್ದೆ ಇಲ್ಲ ಸರ್, 14ರಲ್ಲಿ ಹೌದು ಸರ್, ಹೌದು ಸರ್, ಹೌದು ಸರ್. ಯಾವ್ದು ಒಂದು ಕಡ್ಡಿನ ಚೇಂಜ್ ಮಾಡಿ ಇಲ್ಲ ಸರ್. ಸರಾಸರಿ ಎಷ್ಟು ಕೆಜಿ ಬರುತ್ತೆ ಒಂದು ಗಿಡದಿಂದ? ಲೀಫ್ ಈಲ್ಡ್ ನಾನು ಅಷ್ಟು ಕರೆಕ್ಟ್ ಆಗಿ ತೂಕ ಮಾಡಿಲ್ಲ ಸರ್. ಯಾಕೆ ಅಂತ ಹೇಳಿ ಒಂದ್ ಅಂದಾಜು ಒಂದು ಅಂತರದಲ್ಲಿ ಹಾಕಿದೀರಿ ಕಡ್ಡಿಗಳು? ಒಂದು ಮೂರ್ ಪ್ಲಾಟ್ ನಮ್ಗೆ ಮೊದಲು 2x2x3x5 ಇತ್ತು, ಅದನ್ನ ಚೇಂಜ್ ಮಾಡಿ ಈಗ ಎಲ್ಲಾನು 6 ಮಾಡಿದೀನಿ ಸರ್. 6 ರೋ ಟು ರೋ 6, ಪ್ಲಾಂಟ್ ಟು ಪ್ಲಾಂಟ್ ಟು, ಗಿಡದಿಂದ ಗಿಡಕ್ಕೆ 2 ಅಡಿ, ಸಾಲಿನಿಂದ ಸಾಲಿಗೆ 6 ಅಡಿ. ಈ ಮಧ್ಯ ಈ 6 ಅಡಿ ಮಧ್ಯ ಏನಾದ್ರೂ ಇನ್ನೇನಾದ್ರು ಬೆಳಿತೀರಾ? ಏನು ಬೆಳೆಯಲ್ಲ ಸರ್, ಅದಕ್ಕೆ ದೆಹಿಂಚ ಹಾಕಿ ಮಲ್ಚ್ ಮಾಡ್ತೀನಿ, ಮತ್ತೆ ಈ ಉರುಳಿ ಅಲ್ಸಂದೆ ಅದನ್ನೆಲ್ಲ ಹಾಕಿ ಹಸಿರೆಲೆ ಗೊಬ್ಬರದ ಬೆಳೆ ಮಾಡ್ತೀನಿ ಸರ್. ಗೊಬ್ಬರಕ್ಕೆ ನೀವು? ಹೌದು ಸರ್. ಹೌದು, ಇನ್ನೇನಾದ್ರು ಬೆಳೆಯುವಂತ ಅವಕಾಶ ಇಲ್ವಾ? ಬೆಳಿಬಹುದು ಸರ್, ಆದ್ರೆ ನನಗೆ ಅಷ್ಟು ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಎಲ್ಲ ನಾನು ಕೂಲಿಯವ್ರ ಮೇಲೆ ಅವಲಂಬಿಸಿರೋದ್ರಿಂದ ಅದನ್ನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಬೆಳಿಬಹುದು ಸರ್, ಇಲ್ಲ ಸೊಪ್ಪು ಬೆಳಿಬಹುದು ಚೆನ್ನಾಗಿ, ಆದ್ರೆ ಕಷ್ಟ ಆಗುತ್ತೆ ಸರ್ ನನಗೆ, ನನಗ್ ಕಷ್ಟ ಆಗುತ್ತೆ. ರೈತ ಮಾಡಬಹುದು, ಅವರೇ ಇನ್ವಾಲ್ವ್ ಆಗಿದ್ದಾಗ ಮಾಡಬಹುದು ಸರ್. ಇದಿಷ್ಟು ಈ ಒಂದು ಹಿಪ್ಪನೆಯಲ್ಲ ಸೊಪ್ಪಿನ ಗುಣಮಟ್ಟವನ್ನ ಕಾಯ್ದಿಟ್ಕೊಳ್ಳೋದಕ್ಕೆ ನಿಮ್ಮ ಪ್ರಯತ್ನ ಆಯ್ತು. ಇನ್ನು ಬೇಕಾದಂತಹ ಮೊಟ್ಟೆನ ತರುವಂತದ್ದು ಎಲ್ಲಿಂದ ತರ್ತೀರಿ? ಚಾಕಿ ಅಂತೂ ನೀವೇ ಮಾಡ್ಕೋತೀರಿ? ಹಾ ಸರ್, ನಾನು ಮೈಸೂರು ಗ್ರೈನೇಜ್ ಇಂದಾನೆ ಮೊಟ್ಟೆ ತಗೊಳ್ತೀನಿ ಸರ್. ಅವ್ರೆ ಅಲ್ಲಿ ಇನ್ಕ್ಯುಬೇಟ್ ಎಲ್ಲ ಮಾಡಿ ಕೊಡ್ತಾರೆ ನನ್ಗೆ, ಚಾಕಿ ಕಂಡೀಷನ್ ಅಲ್ಲಿ ಕೊಡ್ತಾರೆ, ಅದಕ್ಕೆ ಅವ್ರು ಚಾರ್ಜ್ ತಗೋತಾರೆ, ಬ್ಲಾಕ್ ಬಾಕ್ಸಿಂಗ್ ಮಾಡಿ ಇಟ್ಟಿರ್ತಾರೆ. ಸೊ ಚಾಕಿ ದಿನ ಅವ್ರು ಕೊಡ್ತಾರೆ, ಬೆಳಗ್ಗೆನೆ ತಗೊಂಡ್ ಬಂದು ಇಲ್ಲೇ ನಾನು ಚಾಕಿ ಮಾಡ್ಕೊಳ್ತೀನಿ ಸರ್. ಕ್ಲಿಯರಕ್ಕಿಂತ ಮುಂಚೆ ತರಬೇಕು ಸರ್? ತರಬೇಕು. ಹಾ ಸರ್, ತಂದು ಇಲ್ಲಿ ಯಾವ ರೀತಿ ಅದಕ್ಕೆ ಸಂಸ್ಕರಣೆ ಮಾಡ್ತೀವಿ? ಅದಕ್ಕೆ ಇಲ್ಲಿ ಅದೇ ಚಾಕಿಗೆ ಒಂದು ಸಪರೇಟ್ ಒಂದು ರೂಮ್ ಇಟ್ಕೊಂಡಿದೀನಿ, ಮತ್ತೆ ತಟ್ಟೆಗಳು ಇಟ್ಕೊಂಡಿದೀನಿ. ಆ ರೂಮ್ ಅಳತೆ? ಆ ರೂಮ್ ಅಳತೆ 8x8 ಸರ್, ಕಾಂಪ್ಯಾಕ್ಟ್ ಆಗಿರ್ಬೇಕು, ಅದಕ್ಕೋಸ್ಕರ 8x. ಯಾಕೆ ಅಂತಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಟೆಂಪರೇಚರ್ನ ಕಾಯ್ದಿಟ್ಕೊಳಕ್ ಸ್ವಲ್ಪ ಇದಾಗತ್ತೆ, ಹಾಗಾಗಿ ಕಾಂಪ್ಯಾಕ್ಟ್ ಇದ್ದಾಗ ನಾವು ಸಣ್ಣದೊಂದು ಹೀಟರ್ ಇಟ್ಕೊಂಡ್ರು ಸಾಕಾಗತ್ತೆ ನಮ್ಗೆ, ಹಾಗಾಗಿ ಅದು ಅಳತೆ. ಹೌದು ಸರ್, ಹೌದು ಸರ್. ಚಾಕಿ ಆದ್ಮೇಲೆ ಎಷ್ಟು ದಿನ ಆದ್ಮೇಲೆ ಈ ಮನೆಗೆ ತರ್ತೀರ? ಅಲ್ಲಿ 7 ದಿನ, 6 ದಿನ ಇರುತ್ತೆ ಸರ್. 6 ದಿನ ಅದು ಮೋಲ್ಟ್ ಸೆಟ್ಲ್ ಆದ್ಮೇಲೆ ಎರಡನೇ ಜ್ವರದಲ್ಲಿ ಇರುವಾಗ ಈ ದೊಡ್ಡ ಮನೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಈಗ ಚಾಕಿನ ಎಲ್ಲಾರು ಮಾಡ್ಕೋಬಹುದಾ? ಮಾಡಬಹುದು ಸರ್, ಮೊದಲೆಲ್ಲ ಹಾಗೆ ಇದ್ದಿದ್ದು ಸರ್ ಪದ್ಧತಿ, ಈಗಷ್ಟೇ ಚಾಕಿ ಸೆಂಟರ್ಸ್ ಬಂದಿದೆ, ಎಲ್ಲರೂ ಅಲ್ಲಿಂದ ತಗೋತಿದ್ದಾರೆ. ಆದ್ರೆ ಈಸಿ ಆಗುತ್ತೆ, ಚಾಕಿ ಸೆಂಟರ್ ತಗೊಳ್ಳೋದು ಇದೇನಾಗಲ್ಲ, ಸ್ವಲ್ಪ ರಿಸ್ಕ್ ಕಮ್ಮಿ ಆಗುತ್ತೆ. ಅಂದ್ರೆ ಒಟ್ಟಾರೆ ಬೆಳೆ ಗುಣಮಟ್ಟ ಕಾಪಾಡೋಕೆ ಇದು ಒಂದು ಅಂಶ. ಹೌದು ಸರ್, ಹೌದು ಸರ್, ಈಲ್ಡ್ ಚೆನ್ನಾಗಿ ಸಿಕ್ಕತ್ತೆ. ನಾನೇ ಚಾಕಿ ಮಾಡಿದ್ದರಲ್ಲಿ ನನಗೆ 90 kg ಈಲ್ಡ್ ಬರುತ್ತೆ ಸರ್, 92-99 kg ಬರುತ್ತೆ ಈಲ್ಡ್. ಹೇಗೆ ಚಾಕಿ ಮಾಡುವಂತ ತಂತ್ರಜ್ಞಾನ? ಗ್ರೇನೇಜ್ಗಳಿಂದ ಮೊಟ್ಟೆ ಸಪ್ಲೈ ಮಾಡ್ತಾರೆ, ಅಲ್ಲಿ ಹೋಗಿ ನಾವು ದುಡ್ಡು ಕಟ್ಟಿ ಮೊಟ್ಟೆ ಕೇಳಿದಾಗ ಅವ್ರು ಯಾವತ್ತು ಚಾಕಿ ಆಗತ್ತೆ ಅನ್ನೋದು ಡೇಟು ಸಹ ಕೊಟ್ಟಿರ್ತಾರೆ, ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿರ್ತಾರೆ. ಚಾಕಿ ಇಂದ ದಿನ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಅವಾಗ ಹೋಗಿ ತಗೊಂಡ್ ಬಂದು ನಾವು ಸಪರೇಟ್ ಆಗಿರೋ ಅದನ್ನು ಕೂಡ ಡಿಸ್ಇನ್ಫೆಕ್ಷನ್ ಎಲ್ಲ ಮಾಡಿ ಇಟ್ಟಿರ್ತೀವಿ, ತಟ್ಟೆ ಪ್ರತಿಯೊಂದನ್ನು ಅಲ್ಲಿ ತಂದು ಸ್ವಲ್ಪ ಅವಾಗ ಅಲ್ಲಿ ಸೊಪ್ಪನ್ನ ಕತ್ತರಿಸ್ಕೊಡ್ಬೇಕಾಗತ್ತೆ. ಸಣ್ಣ ಮರಿ, ದೊಡ್ಡ ಸೊಪ್ಪು ಹಾಕಿದ್ರೆ ಅದು ಅಲ್ಲಿವರೆಗೂ ಹರ್ಕೊಂಡೋಗಿ ಅದನ್ನ ರಸ ಕುಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಲೇಟ್ ಆಗುತ್ತೆ. ಅದಕ್ಕೆ ಸೊಪ್ಪನ್ನ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಬೇಕಾಗತ್ತೆ, ಕೆಳಗಡೆನು ಪ್ಯಾರಾಫಿನ್ ಪೇಪರ್ ಹಾಕ್ಬೇಕು. ಮೊದಲೆಲ್ಲ ಫೋಮ್ ಇಡ್ತಾ ಇದ್ವಿ, ಇವಾಗ ಅದ್ ಮತ್ತೆ ಅದು ತುಂಬಾ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿದ್ಮೇಲೆ ಅದು ಕ್ಯಾನ್ಸಲ್ ಆಗಿದೆ. ಈಗ ಬರೀ ಕೆಳಗಡೆ ಪ್ಯಾರಾಫಿನ್ ಪೇಪರ್, ಮೇಲ್ಗಡೆ ಪ್ಯಾರಾಫಿನ್ ಪೇಪರ್, ಮಧ್ಯದಲ್ಲಿ ಹುಳ. ಒಂದು ಈಗ 100 ಮೊಟ್ಟೆ ತಂದ್ರೆ 10 ತಟ್ಟೆಗಳಲ್ಲಿ ಡಿವೈಡ್ ಮಾಡ್ಕೋಬೇಕಾಗತ್ತೆ ನಾವು ವರ್ಮ್ಸ್ನ. 10 ತಟ್ಟೆಯಲ್ಲಿ ಡಿವೈಡ್ ಮಾಡಿ ಸಣ್ಣದಾಗಿ ಲೀಫ್ ಕಟ್ ಮಾಡಿ ಹಾಕಬೇಕು. ಅದು 2 ಸಾರಿ ಅಥವಾ 3 ಸಾರಿ, ಬೇಸಿಗೆ ಕಾಲದಲ್ಲಿ 3 ಸಾರಿ ಕೊಡೋದು ಒಳ್ಳೇದಾಗುತ್ತೆ, ಯಾಕೆಂದ್ರೆ ಬೇಗ ಕಟ್ ಮಾಡಿರೋದ್ರಿಂದ ಬೇಗ ಡ್ರೈ ಆಗ್ಬಿಡತ್ತೆ ಲೀಫು. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಸಾಯಂಕಾಲ ಒಂದು 5 ಗಂಟೆ ಮೇಲೆ ಒಂದ್ ಸಾರಿ ಫೀಡಿಂಗ್ ಕೊಟ್ರೆ ಅದಕ್ಕೆ ರಾತ್ರಿ ಎಲ್ಲ ಆಹಾರ ಸಿಗುತ್ತೆ, ಹಾಗಾಗಿ 3 ಸಾರಿ ಫೀಡಿಂಗ್ ಕೊಡೋದು ಒಳ್ಳೇದಾಗುತ್ತೆ, ಹೆಲ್ತಿಯಾಗಿ ಒಳ್ಳೆ ಗ್ರೋತ್ ಬರುತ್ತೆ. ಇದಿಷ್ಟು ಚಾಕಿ ಬಗ್ಗೆ ಆಯ್ತು, ಇನ್ನು ಅದರಿಂದ ಈ ಮುಖ್ಯ ಕ್ಷೇತ್ರಕ್ಕೆ ಅದನ್ನ ತಗೊಂಡ್ ಬರ್ತೀರಿ. ಹಾ ಸರ್, ಹೇಳಿ. 200 ಮೊಟ್ಟೆಯ ಒಂದು ಕೆಪಾಸಿಟಿ ಇರುವಂತಹ ಮನೆ ಇದು, ಇಲ್ಲಿ ಇದರ ನಿರ್ವಹಣೆ ಹೇಗ ಮಾಡ್ಕೊಂಡಿದ್ದೀರಿ, ಇದರ ರಚನೆ ಹೆಂಗ್ ಮಾಡಿದಿರಿ? ಇಲ್ಲಿ ಒಳಗಡೆ ನಂದು 10 ರ್ಯಾಕ್ ಇದೆ ಸ್ಟ್ಯಾಂಡ್, ಅದು 47x1 6 ಅಡಿ, ಅದು 47 ಅಡಿ ಉದ್ದ, 6 ಅಡಿ ಅಗಲ ಇದೆ. ಅಷ್ಟರಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಅಲ್ಲಿಂದ ತಂದಾಗ 2 ಕಡೆನು ಹಾಕೊಳ್ತೀವಿ, ಆ ಕಡೆ ಸ್ವಲ್ಪ ಅರ್ಧ, ಈ ಕಡೆ ಅರ್ಧ, ಯಾಕೆಂದ್ರೆ ಅದನ್ನ ಹೆಚ್ಚಿಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಈಸಿ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಹಾಕ್ಬೇಕಾದ್ರೆ ಹುಳ ಬಿದ್ದು ಸಾಯುತ್ತೆ, ಸೊ ಕೆಳಗಡೆ ಇದನ್ನ ತೆಗೆದು ಮೇಲ್ಗಡೆ ಹಾಕೋದು ಈಸಿ ಅನ್ನೋದಕ್ಕೋಸ್ಕರ ಆ ತರ ಮಾಡ್ಕೊಳ್ತೀವಿ. ಇಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಅಲ್ಲಿಂದ 2ನೇ ಜ್ವರದಿಂದ ತಂದ ಹುಳನ ಆ ಕಡೆಗೆ ಸ್ವಲ್ಪ 50% ಈ ಕಡೆಗೆ 50% 2 ಕಡೆಗೂ ಹಾಕೊಂಡಿರ್ತೀವಿ. ಅದನ್ನ ಫೈನಲ್ ಸ್ಟೇಜ್ ಅಷ್ಟೊತ್ತಿಗೆ 8 ರ್ಯಾಕ್ ಅಲ್ಲೂ ಹುಳ ಫಿಲ್ ಆಗುತ್ತೆ. ಹಾ, ಅವಾಗ ನಾವು ಕೊಂಬೆನೆ ಕೊಡೋದ್ರಿಂದ ಅವಾಗ 2 ಸಾರಿನೇ ಅವಾಗ ಕೊಡೋದು ಫೀಡಿಂಗು, 2 ಸಾರಿ ಆಹಾರ ಹಾಕದ್ದು ಅಂತ ಹೇಳಿದ್ರೆ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಲೇಟಾಗಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬಿಸಿಲು ಕಮ್ಮಿ ಆದ್ಮೇಲೆ ನಾವು ಸೊಪ್ಪನ್ನ ಕಟ್ ಮಾಡೋದು ಇಂಪಾರ್ಟೆಂಟ್. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಕಟ್ ಮಾಡಬೇಕು, ಮತ್ತೆ ಸಾಯಂಕಾಲ ಸ್ವಲ್ಪ ಆಫ್ಟರ್ 4 ಕಟ್ ಮಾಡಿದ್ರೆ ಚೆನ್ನಾಗಿ. ಇನ್ನು ಅದರ ತ್ಯಾಜ್ಯಗಳು ಬರುತ್ತೆ, ಅದನ್ನು ಸಹ ಪುನಃ ಹಿಪ್ಪನೇರಳೆ ಗಿಡದ ಬುಡಕ್ಕೆ ತರ್ತೀರಾ? ಹೌದು ಹೌದು, ಅದನ್ನ ಇಲ್ಲಿ ಮಲ್ಚಿಂಗ್ ಮಾಡಿಸ್ತೀನಿ ಸರ್. ಚಿಕ್ಕದು ಟಿಲ್ಲರ್ ಅಲ್ಲಿ ಅದನ್ನ ಬಂಡ್ ಮಾಡೋದು ಅಂತ ಹೇಳ್ತಾರೆ. ಸೊ ಅಲ್ಲಿ 1.5 ಅಡಿ ಡೆಪ್ತ್ಗೆ ಮಾಡ್ತಾರೆ, ಅಲ್ಲಿಗೆ ಅದನ್ನೆಲ್ಲ ಒಳಗಡೆ ಹಾಕ್ಬಿಟ್ಟು ಮೇಲ್ಗಡೆ ಮಣ್ಣು ಮುಚ್ಚುತ್ತೀನಿ. ಸ್ವಲ್ಪ ಗೊಬ್ಬರ ಆದ್ರೆ ಮೇಲ್ಗಡೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿಸ್ತೀನಿ ಸರ್. ಮುಚ್ಚಿದ್ದು 1-3 ತಿಂಗಳಲ್ಲಿ ಅದೆಲ್ಲ ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗಿರುತ್ತೆ. ಇನ್ನು ಒಂದು ಬೆಳೆ ಆದ್ಮೇಲೆ ಇದಕ್ಕೆ ಸ್ಯಾನಿಟೈಸ್ ಮಾಡುವಂತಹ ಕ್ರಮಗಳು ಯಾವ ತರ ಇರುತ್ತೆ? ಸಾಕುವ ಮನೆ ಚಂದ್ರಿಕೆ ಎಲ್ಲ ತೆಗೆದು ಗೂಡೆಲ್ಲ ಬಿಡಿಸಿದ ಮೇಲೆ ನಾವೇನ್ ಗೂಡು ಬಿಡಿಸಿರ್ತೀವಿ ಚಂದ್ರಿಕೆ ಅದನ್ನು ಒಳಗಡೆ ಹಾಕ್ಬೇಕು. ಫಸ್ಟ್ ಕಸ ತೆಗೆಸ್ಬಿಡ್ತೀನಿ ಸರ್. ಫಸ್ಟ್ ಕಸ ಎಲ್ಲ ತೆಗೆದಾದ್ಮೇಲೆ ಏನೇನು ಉಪಯೋಗಿಸಿರ್ತೀವಿ, ತಟ್ಟೆ ಆಗಿರ್ಬೋದು, ಬಾಂಡ್ಲೆ ಆಗಿರಬಹುದು, ಮತ್ತೆ ಕೆಳಗಡೆಗೆ ಹಾಕೋದು ಈ ತರದ ನೆಟ್ ಇರುತ್ತೆ, ನೆಟ್ಟು ಅದನ್ನೆಲ್ಲ ಒಳಗಡೆಗೆ ಅದನ್ನ ಡಂಪ್ ಮಾಡ್ತೀವಿ. ಡಂಪ್ ಮಾಡಿದ್ಮೇಲೆ ಕ್ಲೋರ್ ಎಫೆಕ್ಟ್ ಮಾಡ್ತೀವಿ. ನಾನು ಸಾಮಾನ್ಯವಾಗಿ ಸುಣ್ಣ 1-2 ಕೆಜಿ ಸುಣ್ಣ, 1 ಕೆಜಿ ಬ್ಲೀಚಿಂಗ್ ಪೌಡರ್, ಅದನ್ನ 200 ಲೀಟರ್ ನೀರು ಇರೋಂಥ ಡ್ರಮ್ಮಲ್ಲಿ ಹಾಕೊಳ್ತೀನಿ. ನನಗೆ 400 ಲೀಟರ್ ಡಿಸ್ಇನ್ಫೆಕ್ಷನ್ ಮಾಡ್ತೀನಿ, ಯಾಕೆಂದ್ರೆ ನಾನು ಸ್ಪ್ರಿಂಕ್ಲರ್ ಹಾಕಿದ್ದೀನಿ, ಹಾಗಾಗಿ ಕೈಯಲ್ಲಿ ಹೊಡಿವಾಗ ಸ್ವಲ್ಪ ಕಮ್ಮಿ ಬೇಕಾಗುತ್ತೆ. ಸ್ಪ್ರಿಂಕ್ಲರ್ ಆಗಿರೋದ್ರಿಂದ ಕೆಲವು ಕಡೆ ಬೀಳದೆ ಹೋದ್ರೆ ಅನ್ನೋದಕ್ಕೋಸ್ಕರ 400 ಲೀಟರ್ ಸ್ಪ್ರೇ ಮಾಡಿಸ್ತೀನಿ ಸರ್. ಅದರಲ್ಲಿ 2/2 ಅಷ್ಟೇನೆ 2 ಕೆಜಿ, ಒಂದು ದೊಡ್ಡ 100 ಲೀಟರ್ ಇಡಿ ಅಂತ ಡ್ರಮ್ಮಲ್ಲಿ 1-2-3 ಕೆಜಿ ಸುಣ್ಣ, ಸುಣ್ಣದ ಅರಳು, ಅದನ್ನ ಹಾಕಿ ನೀರು ಹಾಕ್ತೀನಿ. ಅದು ಬಿಸಿ ಬಿಸಿ ಲಿಕ್ವಿಡ್ನ ಮೇಲೆ ಬರುವಂತ ತಿಳಿ ನೀರನ್ನ ಆ ಡ್ರಮ್ಗೆ ಹಾಕೊಳ್ತೀನಿ ಸರ್. ಅದರೊಳಗಡೆಗೆ 1 ಕೆಜಿ ಬ್ಲೀಚಿಂಗ್ ಪೌಡರ್ ಕಟ್ಟಿ ಒಳಗಡೆ ಹಾಕ್ತೀನಿ. ಅದರ ನೀರನ್ನ ಫಸ್ಟ್ ಡಿಸ್ಇನ್ಫೆಕ್ಷನ್ ಮಾಡ್ತೀನಿ. ಡಿಸ್ಇನ್ಫೆಕ್ಷನ್ ಮಾಡಿದ ಮೇಲೆ 2 ದಿನ ಎಲ್ಲ ಕಿಟಕಿ ಎಲ್ಲಾನು ಕಂಪ್ಲೀಟ್ ಆಗಿ ಬಂದ್ ಮಾಡಿಟ್ಟಿರ್ತೀನಿ. ಆಮೇಲೆ ಓಪನ್ ಮಾಡಿ ಅದನ್ನೆಲ್ಲ ಹೊರಗಡೆ ತಕ್ಕೊಂಡು ಆಮೇಲೆ ಬ್ಲೀಚಿಂಗ್ ಪೌಡರ್ ಅಲ್ಲಿ ನೆನೆ ಹಾಕಿ ಚೆನ್ನಾಗಿರೋ ನೀರಲ್ಲಿ ಜಾಲಿಸ್ತೀವಿ. ಬೆಳೆಯ ಬೆಳವಣಿಗೆ ಹಂತಗಳಲ್ಲಿ ಮೊದಲನೇ ಜ್ವರ, ಎರಡನೇ ಜ್ವರ, ಅದರ ನಿರ್ವಹಣೆ ಹೇಗ್ ಮಾಡ್ಬೇಕು? ಯಾಕೆಂದ್ರೆ ಮೊದಲನೇ ಜ್ವರ 3.5 ದಿನ ತಗೊಳುತ್ತೆ ಸರ್. 3.5 ದಿನಕ್ಕೆ ಅದು ಸ್ವಲ್ಪ ಕಲರ್ ಟರ್ನ್ ಆಗುತ್ತೆ, ಗೊತ್ತಾಗುತ್ತೆ, ಎಲ್ಲ ಉಪ್ಪಿನೇಳೆ ಮೀಸೋ ರೈತರಿಗೆ ಗೊತ್ತಿರುತ್ತೆ. ಅದು ಕಲರ್ ಟರ್ನ್ ಆದ್ಮೇಲೆ ಅದು ಸ್ವಲ್ಪ ಆಹಾರ ತಿನ್ನ ಕಮ್ಮಿ ಮಾಡುತ್ತೆ, ಆಮೇಲೆ ಕಂಪ್ಲೀಟ್ ಆಗಿ ಹಾಗೆ ಕೂತಿರುತ್ತೆ, ಏನು ಅಳ್ಳಾಡಲ್ಲ, ಸುಮ್ಮನೆ ಇರುತ್ತೆ. ಅವಾಗ ಜ್ವರ ಹೋಗಿದೆ ಅಂತ, ಸೊ ಅವಾಗ ಲೀಫ್ ಹಾಕಬಾರ್ದು. ಎಲ್ಲ ಕಂಪ್ಲೀಟ್ ಆಗಿ ಕೂತಾಗ ಸ್ವಲ್ಪ ಬೆಡ್ನ ಅಗಲ ಮಾಡಿ ಸುಣ್ಣನ ಅಡ್ಜಸ್ಟ್ ಮಾಡಬೇಕು, ಯಾಕೆಂದ್ರೆ ಕೆಳಗಡೆ ಇರೋ ತೇವಾಂಶ ಒಣಗಬೇಕು. ಹೆಚ್ಚಿಂದ ನಮಗೆ ಫೇಲ್ಯೂರ್ ಆಗದೆ ತೇವಾಂಶದಿಂದ, ಬೆಡ್ ಹ್ಯುಮಿಡಿಟಿಯಿಂದ ನಾವು ಹೆಚ್ಚಿನ ಬೆಳೆ ನಾವು ಕಳ್ಕೊಳ್ತೀವಿ. ಹಾಗಾಗಿ ಸುಣ್ಣ ಅಡ್ಜಸ್ಟ್ ಮಾಡೋದ್ರಿಂದ ಅದು ಡಿಸ್ಇನ್ಫೆಕ್ಟೆಂಟ್ ಕೂಡ ಮತ್ತೆ ಹ್ಯುಮಿಡಿಟಿ ಕಮ್ಮಿ ಮಾಡುತ್ತೆ, ಎರಡು ಉಪಯೋಗ. ಹಾಗೆ 4 ಸರಿ ಇದು ತನ್ನ ಸ್ಕಿನ್ನ ತೆಗೆಯುತ್ತೆ. ಹಾಗಾಗಿ 4 ಜ್ವರ, ಮೊದಲನೇ ಜ್ವರ, 2ನೇ ಜ್ವರ, 3ನೇ ಜ್ವರ, 4ನೇ ಜ್ವರ. ಈ 4 ಜ್ವರದಲ್ಲಿ 2ನೇ ಜ್ವರದ ಮಾತ್ರ ಡ್ಯೂರೇಷನ್ ಕಮ್ಮಿ ಇರುತ್ತೆ. ನಾವು ಇಂಡಿವಿಜುವಲ್ ಸಿಂಗಲ್ ಲೇಯಿಂಗ್ನ ರೇರ್ ಮಾಡಿದ್ರೆ 1 ದಿನ ಅದನ್ನ 8 ಗಂಟೆ ಸಾಕು, ಆದರೆ ಇವಾಗ 2.5 ದಿನ ಆಗುತ್ತೆ. 2.5 ದಿನಕ್ಕೆ ಅದು ಮೋಲ್ಟಿಗೆ ಸೆಟ್ಲ್ ಆಗುತ್ತೆ. 3ನೇದು ಮಾಮೂಲಿ 4.5, 4ನೇದು ಸ್ವಲ್ಪ ಜಾಸ್ತಿ, 3 ಡೇಸ್ 18 ಅವರ್ಸ್ ತಗೊಳುತ್ತೆ ಸರ್. ಅದು ಮೊಳಟು ಕೂತ್ಕೊಳ್ಳೋದಷ್ಟೇ, 1.5 ದಿನಗಿಂತ 1 ದಿನ 8 ಗಂಟೆ ಜಾಸ್ತಿ ತಗೊಳುತ್ತೆ 1.5ಗಿಂತ. ಇವೆಲ್ಲ 1 ದಿನ ತಗೊಳುತ್ತೆ, ಮೊದಲನೇ ಜ್ವರ, 2ನೇ ಜ್ವರ, 3ನೇ ಜ್ವರದ್ದು. ವಸಂತ ಅವರೇ, ತುಂಬಾ ತಮಾಷೆ ಕೇಳ್ತೀನಿ, ಪ್ರತಿಯೊಂದು ಹುಳು ಸಹ ನಿಮ್ಮ ಗಮನದಲ್ಲಿ ಇರುತ್ತೆ ಹಾಗಾದ್ರೆ? ಹೌದು ಸರ್, ನೋಡ್ಬೇಕಾಗುತ್ತೆ, ಅದೇ ಇಂಪಾರ್ಟೆಂಟ್ ಸ್ಟೇಜ್ ಸರ್. ಯಾಕೆ ಅಂತ ಹೇಳಿದ್ರೆ ಕೆಲವು ಸರಿ ಕೆಲವೊಮ್ಮೆ ಕೆಲವು ಹುಳಕ್ಕೆ ಸೊಪ್ಪು ಸಿಗದೆ ಹೋಗಿರುತ್ತೆ, ಅವಾಗ ಅದನ್ನ ಕೇರ್ ಮಾಡದೆ ಹೋದ್ರೆ ಅದು ಮತ್ತೆ ಸಣ್ಣ ಆಗುತ್ತೆ. ಯಾವಾಗ ಸಣ್ಣ ಆಗುತ್ತೆ ಅದಕ್ಕೆ ಗ್ಯಾರಂಟಿ ಅದು ರೋಗ ಬರುತ್ತೆ. ಹಾಗಾಗಿ ಪ್ರತಿಯೊಂದು ಹುಳನೂ ನೋಡ್ಬೇಕಾಗುತ್ತೆ ಸರ್, ಪ್ರತಿಯೊಂದು ಹುಳನೂ ನೋಡ್ಬೇಕು, ಕೇರ್ ಮಾಡ್ಬೇಕು ಸರ್. ಇಲ್ಲ ಅಂತಂದ್ರೆ ಅಷ್ಟು ಕರೆಕ್ಟ್ ಈಕ್ವಲ್ ಸೈಜ್ ಬರಂ ಸಿಕ್ಕಲ್ಲ ಸರ್. ಒಂದು ವರ್ಷದಲ್ಲಿ ಗರಿಷ್ಠ ಅಂದ್ರೆ ಎಷ್ಟು ಬೆಳೆನ ಪಡ್ಕೊಳ್ಬಹುದು? 8-9, 1 ರೇರಿಂಗ್ ಹೌಸ್ ಇದ್ದವರು 8-9 ಬೆಳೆ ಬೆಳಿಬಹುದು ಸರ್. ಅಷ್ಟು ಮಾಡ್ಕೊಳ್ಬಹುದು ಸರ್, ಸಾಧಾರಣವಾಗಿನೆ. ಹಾ ಸರ್. ಇನ್ನು ಮುಖ್ಯವಾಗಿ ಹಣಕಾಸಿನ ವಿಚಾರ ಬಂದ್ರೆ ಒಳ್ಳೆ ಮಾರುಕಟ್ಟೆ, ಅದರ ಅಧ್ಯಯನ ನೀವು ಮುಂಚೆನೆ ಇತ್ತ ನಿಮಗೆ ಈ ರೀತಿ ಇರಬಹುದು ಅಂತ, ಅಥವಾ ಈ ಫೀಲ್ಡ್ ಇಳಿದ ಮೇಲೆ ನಿಮಗೆ ಮಾರುಕಟ್ಟೆಯ ಅನುಭವಗಳು ಯಾವ ರೀತಿ ಆಗಿದೆ? ಮೊದಲು ಮಾರುಕಟ್ಟೆ ಅಂತ ಹೇಳಿದ್ರೆ ನಿಜವಾಗಿ ಬೇರೆದು ಎಲ್ಲದಕ್ಕೂ, ಯಾಕೆ ಅಂತ ಹೇಳಿದ್ರೆ ಸರ್ ನಾನು ಎಲ್ಲಾನು ಮಾಡಿದ್ದೀನಿ, ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಎಲ್ಲ ಮಾಡಿದ್ದೀನಿ, ಎಲ್ಲದಕ್ಕಿಂತಲೂ ಅಟ್ಲೀಸ್ಟ್ ದುಡ್ಡು ನೋಡಿದೆ ಅಂದ್ರೆ ಸಿರಿಕಲ್ಚರೇನೆ ಸರ್. ಮೊದಲು ಮಾರ್ಕೆಟ್ ಸ್ವಲ್ಪ ಕಷ್ಟ ಇತ್ತು, ರಾಮನಗರಕ್ಕೆ ತಗೊಂಡೋಗ್ಬೇಕಿತ್ತು, ಟ್ರಾನ್ಸ್ಪೋರ್ಟೇಶನ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಈಗ ಮೈಸೂರೇ ಆಗಿರೋದ್ರಿಂದ ಅಷ್ಟು ಕಷ್ಟ ಆಗಲ್ಲ ಸರ್, ಚೆನ್ನಾಗಿದೆ ಮಾರ್ಕೆಟ್, ಏನ್ ತೊಂದರೆ ಇಲ್ಲ ಸರ್. ತಿಂಗಳಿಗೆ ಒಂದ್ಸಲ? ಹಾ ಸರ್, 28 ದಿನಕ್ಕೆ ಸ್ಯಾಲ್ರಿ ತರಾನೇ ಬಂದ್ಬಿಡತ್ತೆ. ಸಂಬಳ ತರಾನೇ, ಪೆನ್ಷನ್ ಜೊತೆಗೆ ಇದು ಬರುತ್ತೆ ನಿಮಗೆ. ಹೇಳಿ, ಹಾಗಾದ್ರೆ ಒಂದು ಲಾಭದಲ್ಲಿ ಇದೀನಿ ಅಂತ ಅನ್ಸತ್ತಾ, ನಷ್ಟದಲ್ಲಿ ಇದೀನಿ ಅನ್ಸತ್ತಾ, ಅಥವಾ ನಡ್ಸ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತಾ? ನಡ್ಸ್ಕೊಂಡು ಹೋಗ್ಬಹುದು ಅನ್ಸುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ, ಎಲ್ಲಾ ನಾನು ಕೂಲಿಯವ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ತುಂಬಾ ಲಾಭ ಅಂತ, ಈಗ ರೇಟ್ ಚೆನ್ನಾಗಿರೋದ್ರಿಂದ ಲಾಭ ಅಂತ ಹೇಳ್ಬಹುದು ಸರ್. ರೇಟ್ ಇಲ್ದಿದ್ದಾಗ ನಡ್ಸ್ಕೊಂಡು ಹೋಗ್ಬಹುದು, ಈಗ ರೇಟ್ ಚೆನ್ನಾಗಿದೆ ಸರ್, ಲಾಭ ಇದೆ. ಇನ್ನು ನಿಮ್ಮ ಈ ಒಂದು 1.5 ಎಕರೆ ಪ್ರದೇಶದಲ್ಲೇ ಅಡಿಕೆ, ತೆಂಗು ಇವುಗಳನ್ನು ನಾವು ನೋಡ್ತಾ ಇದ್ವಿ, ಕೆಲವೊಂದು ಹಣ್ಣಿನ ಗಿಡಗಳನ್ನು ಹಾಕಿದೀರಿ. ಏನ್ ನಿರೀಕ್ಷೆಯಿಂದ ವಸಂತವರ ಇದೆಲ್ಲ ಮಾಡಿದೀರಿ? ತೋಟದೊಳಗಡೆ ಬಂದಾಗ ಒಂದು ಖುಷಿ ಆಗ್ಬೇಕಲ್ವಾ ಸರ್, ಯಾಕೆಂತ ನಮ್ಗೆ ಖುಷಿ ಆದಾಗ್ಲೇ ಅಲ್ಲಿ ಸ್ವಲ್ಪ ಹೊತ್ತು ಇರ್ಲಿಕ್ಕಾಗತ್ತೆ, ಎಲ್ಲ ಒಂಥರ ಇದಾಗಿದ್ರೆ ಖುಷಿ ಆಗಲ್ಲ ಅಲ್ವಾ ಸರ್. ಅದಕ್ಕೆ ನಾನು ಎಲ್ಲ ಗಿಡಗಳನ್ನು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಣ್ಣಿನ ಗಿಡನು ಹಾಕಿದೀನಿ ಸರ್. ಈ ಅಡಿಕೆ ಸುಮಾರು 1.5 ಎಕರೆ ಪ್ರದೇಶದಲ್ಲಿ ಹಾಕ್ಸಿದ್ದೀರಿ, ಏನ್ ನಿರೀಕ್ಷೆಯಿಂದ ಹಾಕಿದ್ದೀರಿ? ಅದೇನು ಒಟ್ಟಿಗೆ ದುಡ್ಡು ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು ಸರ್, ಅದಕ್ಕೆ ಹಾಕಿದೀನಿ. ಅಲ್ಲ, ನೀವು ಮಾತಾಡ್ತಾ ಹೇಳಿದ್ರಿ, ನಾನು ಅಗ್ರಿಕಲ್ಚರ್ ಮಾಡಿದೆ, ಹಾರ್ಟಿಕಲ್ಚರ್ ಮಾಡಿದೆ, ಕೊನೆಗೆ ನನ್ನ ಫೀಲ್ಡ್ ಸಿರಿಕಲ್ಚರ್ ಬಂದೆ ಅಂತ ಹೇಳಿ, ಅಗ್ರಿಕಲ್ಚರ್ ಏನ್ ಅನುಭವ, ಕೃಷಿಯಲ್ಲಿ ಏನ್ ನಿಮ್ಮ ಅನುಭವ, ತೋಟಗಾರಿಕೆನಲ್ಲಿ ಏನ್ ನಿಮ್ಮ ಅನುಭವ? ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಬರೀ ಭತ್ತ ಬೆಳೀತಾ ಇದ್ದೆ ಸರ್. ಎಷ್ಟು ವರ್ಷ ಬೆಳೆದ್ರಿ? 14 ವರ್ಗೂ ಅದನ್ನೇ ಬೆಳೆದಿದ್ದಲ್ಲ ಸರ್. ಜಮೀನ್ ತಗೊಂಡಾದ್ಮೇಲೆ ಸಿರಿಕಲ್ಚರ್ ಹಾಕೋಕು ಮುಂಚೆಯಿಂದ ಅದನ್ನೇ ಬೆಳೆದಿದ್ದು, ಭತ್ತನೇ. ಭತ್ತದ ಮಾರ್ಕೆಟ್ಗೆ ಹೋದಾಗ ಅಳು ಬರ್ತಿತ್ತು ಸರ್ ನನ್ಗೆ. ಅಲ್ಲಿಗೆ ಹೋಗಿದ್ದೀನಿ ಮಾರ್ಕೆಟ್ಗೆ, ಅಲ್ಲಿ ಆಕ್ಷನ್ ಮಾಡಿ ಅವ್ರ ಭತ್ತ ಎಲ್ಲ ತುಂಬಿಕೊಂಡು ಹೋಗೋಷ್ಟೊತ್ತಿಗೆ ಇನ್ನೊಂದು ಪುನರ್ಜನ್ಮ ಅನಿಸ್ತಿತ್ತು ಸರ್ ನನ್ಗೆ. ಅದು ಕಷ್ಟ ಸರ್, ಮಾರ್ಕೆಟ್ ತುಂಬಾ ಕಷ್ಟ ಆಗತ್ತೆ. ಆಮೇಲೆ ಅಷ್ಟು ಕಷ್ಟ ಪಟ್ಟಿರ್ತೀವಿ, ಅಲ್ಲಿ ಸಿಗೋ ರೇಟ್ ನೋಡಿದಾಗ, ಸ್ವಲ್ಪ ಸ್ವಲ್ಪದಲ್ಲಿ ಬೆಳೆದಾಗ ನಮ್ಗೇನು ಅದ್ರ ರೇಟ್ ಅನ್ಸಲ್ಲ ಸರ್, ಒಳ್ಳೇದೇನು ಸಿಕ್ಕಲ್ಲ ಸರ್. ತೋಟಗಾರಿಕೆ? ತೋಟಗಾರಿಕೆ ಈಗ ಅಡಿಕೆ ಹಾಕಿದೀನಿ ಸರ್, ನೋಡೋಣ ಸರ್ ಮುಂದಕ್ಕೆ. ಅದ್ರ ತೆಂಗಿನ ಅನುಭವ ಗೊತ್ತಿಲ್ಲ ಸರ್. ಒಬ್ಬ ಮಹಿಳೆಯಾಗಿ ಅದು ಈ ಒಂದು ವಯಸ್ಸಿನಲ್ಲಿ ರೇಷ್ಮೆ ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕು ಅಂದಾಗ ಕೆಲವೊಂದು ಸವಾಲುಗಳು ಇರುತ್ತೆ. ಹೇಳಿ ವಸಂತ ಅವರು, ಏನೆಲ್ಲ ಸವಾಲುಗಳನ್ನ ನೀವು ಎದುರಿಸ್ತೀರಿ ಈ ಒಂದು ನಿರ್ವಹಣೆಯಲ್ಲಿ? ಈ ರೇಷ್ಮೆ ಮನೆಯ ನಿರ್ವಹಣೆ ಆಗ್ಬೋದು, ಹಿಪ್ಪಿನೇರಳೆ ತೋಟದ ನಿರ್ವಹಣೆ ಆಗ್ಬೋದು, ಒಟ್ಟಾರೆ ನಿಮ್ಮ ಈ ನೆಲದ ನಿರ್ವಹಣೆ 1.5 ಎಕರೆ ಪ್ರದೇಶದಲ್ಲಿ. ಮೈಸೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 23 ಕಿಲೋಮೀಟರ್ ನೀವು ಬರಬೇಕು. ಏನಾದರೂ ತೋಟದ ಬಗ್ಗೆ ಇಲ್ಲಿ ಏನೇ ಗಮನಿಸಬೇಕು ಅಂದ್ರೆ ಹೇಗನ್ಸುತ್ತೆ ಈ ಜೀವನ? ನನ್ನಲ್ಲಿ ಇರೋರೆಲ್ಲ ಹೆಚ್ಚಿನ ಜನ ಹೆಂಗಸರೇನೆ, ಹಾಗಾಗಿ ಅವ್ರು ಯಾವತ್ತೂ ಆತರ ತುಂಬಾ ಕಷ್ಟ ಕೊಟ್ಟಿಲ್ಲ ಸರ್. ಯಾವುದೇ ಒಂದು ಈಗ 4ನೇ ಸ್ಟೇಜ್ ದಾಟದ್ಮೇಲೆ ತುಂಬಾ ವರ್ಕ್ ಇರುತ್ತೆ, ಅವಾಗ ಯಾವಾಗ್ಲೂ ಅವ್ರು ಉಳ್ಕೊಳ್ಳೋದಾಗ್ಲಿ ಅಥವಾ ಬರಲ್ಲ ಅಂತ ಹೇಳೋದಾಗ್ಲಿ ಎರಡೂ ಇಲ್ಲ ಸರ್. ಎಲ್ಲರೂ ತುಂಬಾ ಕೋಆಪರೇಟಿವ್ ಇದಾರೆ ಸರ್. ಹಾಗಾಗಿ ನನ್ಗೆ ಇದ್ರದ್ದು ನಿರ್ವಹಣೆ ಯಾವತ್ತೂ ಏನ್ ಕಷ್ಟ ಅನ್ಸಿಲ್ಲ ಸರ್. ಇತ್ತೀಚೆಗೆ ಎತ್ತುಗಳಲ್ಲಿ ಉಳೋದು ಕಮ್ಮಿ ಆಗಿರೋದ್ರಿಂದ ಅದು ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ, ಬಿಟ್ರೆ ಇನ್ಯಾವುದು ಕಷ್ಟ ಆಗಲ್ಲ ಸರ್. ಏನ್ ಕೆಲಸಗಳನ್ನ ನೀವು ಸ್ವತಃ ಮಾಡ್ತೀವಿ? ನಾನು ಒಳಗಡೆ ರೇರಿಂಗ್ ನನ್ಗೆ ತುಂಬಾ ಇಷ್ಟ ಸರ್. ರೇರಿಂಗ್ ಒಳಗಡೆ ಅದು ಸೊಪ್ಪು ಹಾಕೋದು ಪ್ರತಿಯೊಂದನ್ನು ಕೆಲಸನು ಮಾಡ್ತೀನಿ ಸರ್. ಅವ್ರಗಳ ಸಮಕ್ಕೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ. ಈಗ ರಂಬೆ ಪದ್ಧತಿ ಬಂದ್ಮೇಲೆ ಅದು ಸುಲಭ? ಹೌದು ಸರ್, ಹೌದು ಸರ್, ತುಂಬಾನೇ ಈಸಿ ಆಯ್ತು. ತರೋದಾಗಿರ್ಬಹುದು ಅಥವಾ ಫೀಡಿಂಗ್ ಕೊಡೋದಾಗಿರ್ಬಹುದು ತುಂಬಾ ಈಸಿ ಆಯ್ತು ಸರ್. ತುಂಬಾ ಆರಾಮಾಗಿ ಮಾಡ್ಕೊಂಡು ಹೋಗ್ಬಹುದು, ಯಾರೇ ಆದ್ರೂ ಮಾಡಬಹುದು. ಇನ್ನು ಒಬ್ಬ ತಂತ್ರಜ್ಞರಾಗಿ ಇಷ್ಟು ವರ್ಷ ಸೇವೆ ಸಲ್ಲಿಸಿದ ಮೇಲೆ ಈ ಕ್ಷೇತ್ರದಲ್ಲಿ ಆಗ್ತಿರುವಂತಹ ಬದಲಾವಣೆಗಳು, ಹೊಸ ಹೊಸ ತಂತ್ರಜ್ಞಾನಗಳು, ಆವಿಷ್ಕಾರಗಳು ಇದೆಲ್ಲ ಪರಿಚಯ ಇರುತ್ತೆ, ಜೊತೆಗೆ ತಂತ್ರಜ್ಞರ ಒಂದು ಪರಿಚಯನೂ ನಿಮಗೆ ಇರುತ್ತೆ. ಇದು ಹೇಗೆ ನಿಮಗೆ ಬೇರೆಯವರಿಗಿಂತ ಭಿನ್ನವಾಗಿ ಮತ್ತೆ ಅನುಕೂಲಕರವಾಗಿ ಪರಿಣಮಿಸಿದೆ ಇಷ್ಟು ವರ್ಷ ನೀವು ಸಲ್ಲಿಸಿದಂತಹ ಸೇವೆಯ ಅನುಭವ? ನನಗೆ ಮೊದಲಿಂದನೂ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ್ಲೂ ಸಹ ನನಗೆ ರೇರಿಂಗ್ ತುಂಬಾ ಇಷ್ಟವಾದ ಒಂದು ಇದಿತ್ತು ಸರ್. ಯಾಕೆಂದ್ರೆ ನಾನು ಸಾಯಿಲ್ ಟು ಸಿಲ್ಕ್ ವರ್ಗೂ ನಾನು ವರ್ಕ್ ಮಾಡಿದ್ದೀನಿ, ಆದ್ರೆ ನನಗೆ ತುಂಬಾ ಖುಷಿ ಕೊಡ್ತಿದ್ದು ಅಂದ್ರೆ ರೇರಿಂಗ್ ಏನೇನೆ. ಹಾಗಾಗಿ ಇಲ್ಲೂ ರೇರಿಂಗ್ ಮಾಡುವಾಗ ನನಗೆ ಖುಷಿ ಆಗುತ್ತೆ, ಮತ್ತೆ ಅದನ್ನ ಏನೇ ಒಂದು ಬಂದ್ರು ನಾನು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಾಗಿರ್ಬಹುದು ಅಥವಾ ಬರ್ದಿದ್ದಂಗೆ ಕಾಪಾಡ್ಕೊಳ್ಳೋದು, ಅವೆರಡು ವಿದ್ಯೆ ಗೊತ್ತಿರೋದ್ರಿಂದ ಈಸಿ ಆಗುತ್ತೆ. ವಸಂತ ಅವರು, ಇಷ್ಟೊತ್ತು ನಿಮ್ಮ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮನ ನಮ್ಮ ಆಕಾಶವಾಣಿ ಅಭಿಮಾನಿ ಶ್ರೋತೃಗಳು ಕೇಳ್ತಾ ಇರ್ತಾರೆ, ಅವರಲ್ಲಿ ಮಹಿಳೆಯರು ಇರಬಹುದು, ಅವ್ರಿಗೂ ಸಹ ಒಂದು ಕುತೂಹಲ ಇರುತ್ತೆ ಒಬ್ಬ ಮಹಿಳೆಯಾಗಿ, ಅದರಲ್ಲೂ ಮಹಿಳೆಯರೇ ಹೆಚ್ಚಾಗಿ ನಿರ್ವಹಣೆ ಮಾಡ್ತಿರುವಂತಹ ಒಂದು ಭೂಮಿಯ ಒಡತಿಯಾಗಿ ವಸಂತ ಅವ್ರನ್ನ ನಾವು ಏನಾದ್ರು ಮಾತಾಡಿಸಿದ್ರೆ ಚೆನ್ನಾಗಿರೋದೇನೋ ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ 3 ಸರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳ್ಬೋದು. 9 9 0 2 6 2 2 2 1 9 9 0 2 6 2 2 2 1 9 9 0

ಆನಿ ತಲೆ ದಿಂಬದ್ ಮ್ಯಾಲೆ ಕುಂತೋನು ಯಾರಪ್ಪ.